ಅದನ್ನ ಒಬ್ಬರೆಲ್ಲ ಒಬ್ಬರಿಗೆ ಸಾಲವಾಗಿ ಪಡ್ಕೊಂಡು ಬಳಸ್ತಾನೆ ಇರ್ತೀವಿ. ಹಾಗಾಗಿ ಬ್ಯಾಂಕಿನ ದುಡ್ಡು ದುಪ್ಪಟ್ಟಲ್ಲಿ ಬೆಳೆದಿದೆ. ಮತ್ತೆ ಸ್ವಸಹಾಯ ಸಂಘ ಮಾಡ್ಕೊಂಡಿರೋದ್ರಿಂದ ನಾವು ಊರಲ್ಲಿ ಒಕ್ಕಟ್ಟಾಗಿದ್ ಬಿಟ್ಟಿದೀವಿ. ನಾವು ಇಷ್ಟು ಜನ ಹೆಣ್ಮಕ್ಳು ಪ್ರತಿ ವಾರ ಸೇರೋದು, ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋದು, ನಮ್ಮ ಕಷ್ಟ ಸುಖಗಳಿಗೆ ನಮ್ ಸಂಘ ಆಗುತ್ತೆ. ಹಾಗಾಗಿ ನಾವೀಗ ಬ್ಯಾಂಕ್ ಅಲ್ಲಿ ಇಂಡಿವಿಜುವಲ್ ಆಗಿ ಸಾಲ ತಗೊಳ್ಳಿಕ್ ಹೋದ್ರೆ ಸಿಗೋದು ಬಹಳ ಕಷ್ಟ ಇತ್ತು. ಈ ಸ್ವಸಹಾಯ ಸಂಘದಿಂದ ನಮ್ಮ ಸಂಘದ ಮೆಂಬರ್ಸ್ ಎಲ್ಲ ಸಾಕಷ್ಟು ಅನುಕೂಲಗಳನ್ನ ಪಡ್ಕೊಂಡಿದ್ದಾರೆ. ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ದಾರೆ, ಮನೆ ಸುಧಾರಿಸ್ಕೊಂಡಿದ್ದಾರೆ. ಒಂದ್ ಹೊತ್ತಿನ ಊಟಕ್ಕೆ ಕಷ್ಟ ಇರುವಂತಹ ಪರಿಸ್ಥಿತಿ ಇದ್ದ ಸಂಘದ ಸದಸ್ಯರು ಇದ್ದಾರೆ, ಅವರು ಈಗ ಒಂದು ನೆಮ್ಮದಿಯ ಜೀವನವನ್ನ ಕಂಡುಕೊಂಡಿದ್ದಾರೆ ಈ ಸ್ವಸಹಾಯ ಸಂಘದ ಮೂಲಕ. ನಮ್ಮ ಈ ಭಾಗ ಹೇಗಿದೆ ಅಂತಂದ್ರೆ, ಈಗ ಬೇರೆ ಊರುಗಳಲ್ಲಿ ನಡೆಯುವ ಹಾಗೆ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ರು ಮನೆ ಈಗ ಇಲ್ಲಿಂದ 2 ಕಿಲೋಮೀಟರ್, 1.5 ಕಿಲೋಮೀಟರ್, 3 ಕಿಲೋಮೀಟರ್ ಹೀಗೆ ದೂರ ದೂರಗಳಲ್ಲಿ ಇದೆ. ಹಾಗಾಗಿ ಎಲ್ಲರೂ ಸೇರಿ ಒಂದ್ ಕಡೆ ಸೇರಿ ಕೆಲಸ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಆದ್ರೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ರೆ ಹಪ್ಪಳ ಸಂಡಿಗೆ ಮಾಡಿದ್ದಾರೆ, ಈ ಬೇರೆ ಬೇರೆ ಟ್ರೈನಿಂಗ್ ಗಳನ್ನು ಪಡ್ಕೊಂಡಿದ್ದೇವೆ. 23 ವರ್ಷಗಳಲ್ಲಿ ನಮ್ಮ ಸಂಘದ ಸಾಧನೆಯನ್ನ ನಾನೀಗ ಒಂದು 5 ನಿಮಿಷದಲ್ಲಿ ಹೇಳಕ್ ಕಷ್ಟ, ತುಂಬಾ ಕಷ್ಟ. ಅಷ್ಟು ಅಂದ್ರೆ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದೇವೆ. ಬ್ಯಾಂಕ್ ಅನ್ನೋದು ಗೊತ್ತಿರಲಿಲ್ಲಾಗಿತ್ತು, ಬ್ಯಾಂಕಿಗೆ ಹೋಗೋದು ಗೊತ್ತಿರಲಿಲ್ಲಾಗಿತ್ತು, ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲಾಗಿತ್ತು. ಪ್ರತಿಯೊಂದನ್ನು ನಮ್ಗೆ ಸ್ವಸಹಾಯ ಸಂಘ ಕಲಿಸಿದೆ. 4 ಜನರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲಿಸಿದೆ, ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದು ಕಲಿಸಿದೆ, ಮನೆಯ ಜವಾಬ್ದಾರಿಯನ್ನು ನಾವು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಕಲಿಸಿದೆ. ಸಾಕಷ್ಟು ಅನುಭವಗಳನ್ನ ನಾವು ಪಡ್ಕೊಂಡಿದ್ದೇವೆ. ಮಕ್ಕಳು ಶಿಕ್ಷಣವಂತರಾಗಿದ್ದಾರೆ, ಇದರಿಂದನೇ ಸಾಲ ತಗೊಂಡು 10 ಜನರಿಗೆ ಕೆಲಸ ಕೊಡುವಷ್ಟು ಶಕ್ತಿವಂತರು ನಮ್ಮ ಸದಸ್ಯರಾಗಿದ್ದಾರೆ. ಅಷ್ಟು ಈ ಸ್ವಸಹಾಯ ಸಂಘನೇ ಬಲ ತುಂಬಿದೆ ಅವರಿಗೆಲ್ಲರಿಗೂ. ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಇದರಿಂದನೇ, ಮತ್ತೆ ತೋಟಗಾರಿಕೆ, ವ್ಯಾಪಾರ, ಆಮೇಲೆ ಹೊಲಿಗೆ ಮಾಡ್ತಾರೆ, ಸಾಕಷ್ಟು ಚಿಕ್ಕ ಪುಟ್ಟ ವ್ಯಾಪಾರಗಳನ್ನಾಗ್ಲಿ ಪ್ರತಿಯೊಂದನ್ನು ಈ ಸ್ವಸಹಾಯ ಸಂಘದ ಬಲದಿಂದ ಆ ಒಂದು ಆತ್ಮನಿರ್ಭರ ಜೀವನವನ್ನ ನಾವು ಮಾಡ್ತಾ ಇದ್ದೇವೆ. ಯಾರ ಹಂಗಿಲ್ದೆ ಜೀವನವನ್ನ ಮಾಡ್ತಾ ಇದ್ದೇವೆ. ಮೊದ್ಲಾದ್ರೆ ಕೆಲ್ಸಕ್ ಹೋಗ್ಬೇಕಿತ್ತು, ಯಾರ ಮನೆ ಕೆಲ್ಸಕ್ ಹೋಗಿರ್ತೀವೋ ಅವ್ರ ಹಂಗಿನಲ್ಲಿ ಇರ್ಬೇಕಾಗಿತ್ತು. ಈಗ ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ಯಾರ ಹಂಗಿಲ್ಲ ಅಂದ್ರೆ ಸ್ವತಂತ್ರವಾಗಿ ನಾವು ನಮ್ಮ ಜೀವನವನ್ನ ನಡೆಸಬಹುದಾಗಿದೆ. ಅಂದ್ರೆ ನಮಗೆ ನಾಳೆ ಒಂದ್ ಸ್ವಲ್ಪ ದುಡ್ಡು ಬೇಕು ಅಂದ್ರೆ ಇವತ್ತು ಹೇಳಿದ್ರೆ ಸಾಕು, ಅಷ್ಟು ಸರಳವಾಗಿ ನಮಗೆ ಸಾಲ ಸೌಲಭ್ಯ ಸಿಗ್ತಾ ಇತ್ತು. ನಾವು ಅನೇಕ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವಂತ ಸಂದರ್ಭದೊಳಗೆ, ಸಸಿಯನ್ನು ಕೊಂಡ್ಕೊಳ್ಳುವಂತ ಸಂದರ್ಭದೊಳಗೆ, ಮಾರಾಟಕ್ಕೆ ಬೇಕಾದಂತ ಸಂದರ್ಭದೊಳಗೆ, ಮಕ್ಕಳನ್ನ ಓದಿಸ್ಬೇಕಾದಾಗ, ಎಲ್ಲಾ ಸಂದರ್ಭದೊಳಗೂ ನಾವು ಸಾಲ ಸೌಲಭ್ಯ ಪಡೆದೀವಿ ಅಂತೇಳಿ ಅಂತ ಇದ್ರು. ಹಾಗಾಗಿ ಇಂಥ ಒಂದು ಸ್ವಸಹಾಯ ಸಂಘ ನಾವು ಹುಟ್ಟಾಕಿದ್ವಿ, ನಮ್ಮದೇ ಅಂತ ಒಂದು 5 ಲಕ್ಷ ರೂಪಾಯಿ ಕೂಡಿ ಹಾಕಿದ್ವಿ. ಅದಕ್ಕೆ ಸರ್ಕಾರದಿಂದ ಏನಾದ್ರೂ ರಿವಾಲ್ವಿಂಗ್ ಫಂಡ್ ಅಂತೇಳಿ ಅಂತಾರೆ, ಆ ಫಂಡ್ ಒಂದಿದ್ದು, ಮತ್ತೆ ಬ್ಯಾಂಕಿನಿಂದ ಸಂಘದ ಮೂಲಕ ಸಾಲ ತಗೊಂಡು ನಮ್ಮ ಸದಸ್ಯರು ಕೊಟ್ಟಿದ್ದು, ಹಿಂಗೆಲ್ಲ ಇರುತ್ತಲ್ಲ. ನಮ್ದು ಅಷ್ಟು ಉಳಿತಾಯದ ಹಣ ಇರದೇ ಇದ್ದಾಗ ನಾವು ಕೆಲವೊಂದ್ಸಲ, ಈಗ ಇಲ್ಲಿ ಪಂಚಾಯತಿ ಒಕ್ಕೂಟ ಅಂತಾನು ಇದೆ, ಒಕ್ಕೂಟದಿಂದನೂ ನಾವು ಸಾಲ ತಗೊಂಡಿದ್ದೆ. ಒಕ್ಕೂಟದ ಸಾಲಕ್ಕಿಂತ ಬ್ಯಾಂಕಿಂದ ಸಾಲ ಸಿಕ್ಕತಾ ಇತ್ತು, ಆ ಬ್ಯಾಂಕಿನ ಸಾಲನೂ ತಗೊಂಡು ತೀರಿಸಿದ್ದಿದೆ ನಾವು. ಆದ್ರೆ ತಗೊಂಡು ಅದನ್ನ ತೀರಿಸಿನೂ ಆಗಿದೆ. ಹಾಗಾಗಿ ನಮ್ಗೀಗ ಬ್ಯಾಂಕಿನವರು ನಮ್ಗೆ ಏನಿಲ್ಲ ಅಂತಂದ್ರೆ 15-20 ಲಕ್ಷ ತನಕನು ಸಾಲ ಕೊಡ್ತಾರೆ ನಮ್ಗೆ, ನಮ್ಮ ಸಂಘಕ್ಕೆ. ಅಂದ್ರೆ ನಮ್ಮ ಲೆಕ್ಕಪತ್ರದ ಪುಸ್ತಕಗಳನ್ನಾಗ್ಲಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿರೋದ್ರಿಂದ, ಆಡಿಟಿಂಗ್ ಮಾಡಿಸ್ತೀವಿ, ಪ್ರತಿಯೊಂದನ್ನು ನಾವು ನೀಟಾಗಿ ಇಟ್ಕೊಂಡಿರೋದ್ರಿಂದ ನಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಸುಲಭವಾಗಿ ಈಗ ಸಾಲ ಸೌಲಭ್ಯಗಳು ನಮ್ಗೆ ದೊರಕುವಂತಾಗಿದೆ. ಆದ್ರೆ ಈಗ ಸದ್ಯ ಈಗ ಎಲ್ಲ ಸಾಲ ತೀರಿಸಿಕೊಂಡು ಈಗ ನಮ್ಮ ಸಂಘದ ಹಣದಲ್ಲೇ ನಾವೀಗ ಸಾಮಾನ್ಯವಾಗಿ ನಾವು ಇದನ್ನ ನಡೆಸ್ತಾ ಇದ್ದೇವೆ. ಬೇಕು ಅಂತಂದ್ರೆ ನಾವು ತಗೊಳ್ಬಹುದು ಬ್ಯಾಂಕಿನ ಸಾಲಗಳನ್ನ, ಅದು ನಮ್ಗೆ ಓಪನ್ ಆಗಿದೆ. ತಗೊಂಡಿದೀವಿ 2-3 ಸಲ ತಗೊಂಡಿದೀವಿ. ಬ್ಯಾಂಕ್ ಯಾವ ರೀತಿ ಅನುಕೂಲ, ಯಾಕಂದ್ರೆ ಬ್ಯಾಂಕಿನ ಬಡ್ಡಿ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ, ನೀವು ಕೊಡುವ ಬಡ್ಡಿ ಕಡಿಮೆ ಇರುತ್ತೆ. ಹಾ, ನಮ್ಗೆ ಬ್ಯಾಂಕಿನ ಬಡ್ಡಿ ಸ್ವಲ್ಪ ಜಾಸ್ತಿ ಆಗುತ್ತೆ ನಮ್ದೇ ಹಣದ ಕಂಪ್ಯಾರಿಸನ್ ಅಲ್ಲಿ. ಆದ್ರೆ ಅಗತ್ಯ ಇದ್ದಾಗ ಸುಲಭವಾಗಿ ಸಿಗುವಂತದ್ದು ಬ್ಯಾಂಕ್. ಯಾಕಂದ್ರೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ರೆ ಹೋದ್ರೆ ಅಲ್ಲಿ ಅವ್ರ ಹತ್ರ ದಾಖಲೆಗಳಾಗ್ಲಿ ಅಥವಾ ಅಂದ್ರೆ ಆಸ್ತಿ ಪತ್ರ ಅಥವಾ ಏನಾದ್ರೂ ಅಡವು ಇಡ್ಲಿಕ್ಕೆ ಬೇಕಾಗಿರುತ್ತದೆ, ಅದು ಕಷ್ಟ ಆಗ್ತದೆ. ಆದ್ರೆ ಈಗ ಸ್ವಸಹಾಯ ಸಂಘ ನಮ್ಮ ಮೆಂಬರ್ ಆಗಿರೋದ್ರಿಂದ ನಮ್ಮ ಇಲ್ಲಿ ತಗೊಳ್ಳೋದು ಸುಲಭ, ಮತ್ತೆ ಸ್ವಸಹಾಯ ಸಂಘದಲ್ಲಿ ಎಲ್ಲರೂ ಸೇರಿ ಕಟ್ಟೋದ್ರಿಂದ ಬ್ಯಾಂಕಿನವರಿಗೂ ವಸೂಲಿಗೂ ಸುಲಭ. ಹಾಗಾಗಿ ಬ್ಯಾಂಕಿನವರು ಈಸಿಯಾಗಿ ಕೊಡ್ತಾರೆ ಸಂಘಕ್ಕಾದ್ರೆ, ಇಂಡಿವಿಜುವಲ್ ಪರ್ಸನಲಿ ಕೊಡೋದಕ್ಕಿಂತ ಸಂಘಕ್ಕೆ ಅಂತಂದ್ರೆ ಬೇಗ ಸಾಲ ಕೊಡ್ತಾರೆ. ಹಾಗಾಗಿ ನಾವು ಸಾಲ ತಗೊಂಡು ಎಷ್ಟೋ ಜನರು ಮಕ್ಕಳ ಮದುವೆಗಾಗಿ ಆ ಮದುವೆ ಖರ್ಚಿಗೆಲ್ಲ ಸ್ವಲ್ಪ ಜಾಸ್ತಿ ಹಣ ಬೇಕಾಗಿರುತ್ತದೆ, ಆ ಸಂದರ್ಭದಲ್ಲಿ ನಾವು ಬ್ಯಾಂಕ್ ಲೋನ್ ಮಾಡಿದ್ದಿದೆ. ನಮ್ಮ ಸಂಘದಲ್ಲಿ ಸಾಕಾಗ್ಲಿಲ್ಲ ಅಂದಾಗ ನಾವು ಬ್ಯಾಂಕ್ ಸಾಲವನ್ನ ತಗೊಂಡಿದೀವಿ, ಹಾಗೆ ಪಾವತಿ ಕೂಡ ಮಾಡಿದೀವಿ. ಮತ್ತೆ ನಾವು ಬರೀ ಆರ್ಥಿಕ ಸಬಲೀಕರಣ ಅಷ್ಟೇ ಅಲ್ಲ, ನಮ್ಮ ವ್ಯಕ್ತಿತ್ವ ಸಬಲೀಕರಣ ಕೂಡ ಆಗಬೇಕು. ಅನೇಕ ರೀತಿಯ ತಿಳುವಳಿಕೆಗಳು ನಮಗೆ ಬರಬೇಕು. ಕೃಷಿಯಲ್ಲಿ ಆದಂತಹ ಹೊಸ ಸಂಶೋಧನೆಗಳಾಗಬಹುದು, ಹೊಸ ಹೊಸ ತಂತ್ರಜ್ಞಾನ ಆಗಬಹುದು, ಅವುಗಳು ಕೂಡ ನಾವು ಬರಬೇಕು, ಮತ್ತೆ ವೈಚಾರಿಕವಾಗಿ ಕೂಡ ನಾವು ಬೆಳಿಬೇಕು ಅಂದಾಗ ನಾವು ಮೀಟಿಂಗ್ ಸೇರಿದಾಗ ವಾರಕ್ಕೊಂದ್ಸಲ ಅಥವಾ 15 ದಿನಕ್ಕೊಂದ್ಸಲ ಚರ್ಚೆ ಮಾಡೋದು, ತಜ್ಞರನ್ನು ಕರೆಸಿ ಮಾತಾಡಿಸೋದು, ಮತ್ತು ಬೇರೆ ಬೇರೆ ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸೋದು ಹೇಗೆ, ಈ ನಿಟ್ಟಿನೊಳಗೂ ಕೂಡ ಆಲೋಚನೆ ಮಾಡುವಂಥದ್ದು ಇಂಥವೆಲ್ಲ ಸಾಕಷ್ಟು ಮಾಡಿದ್ದೀವಿ ಸರ್. ನಾವು ಈಗ ಸ್ವಸಹಾಯ ಸಂಘದಲ್ಲಿ ಬಂದ ಮೇಲೆ 4 ಜನರ ಜೊತೆಗೆ ಬೆರೆಯೋದು ಹೇಗೆ ಅಂತ ಗೊತ್ತಿರಲಿಲ್ಲ ಆಗಿತ್ತು. ಹಾಗಾಗಿ ಈಗ ನಾವು ಈ ಸ್ವಸಹಾಯ ಸಂಘಕ್ಕೆ ಬಂದಾಗ ಈಗ ಸರ್ಕಾರದಿಂದ ಕೆಲವೊಂದ್ಸಲ ಬೇರೆ ಬೇರೆ ಯೋಜನೆಗಳು ಇರ್ತವೆ, ಒಂದು ಒಳ್ಳೆ ಸ್ವಸಹಾಯ ಸಂಘ ನಡೀತಾ ಇದೆ ಅಂತಂದ್ರೆ ನಮ್ಮನ್ನ ಗುರುತಿಸ್ತಾರೆ ಜನ. ಸಾಮಾಜಿಕವಾಗಿ ನಾವು ಕಲ್ತಿದ್ದೇವೆ. ಈಗ ಸ್ವಚ್ಛ ಭಾರತ ಮಿಷನ್ ಅಲ್ಲಿ ನಾವು ಸ್ವಚ್ಛತೆಗಾಗಿ ನಾವು ಸ್ವಸಹಾಯ ಸಂಘದವರು ಎಲ್ಲ ಕೆಲಸಗಳನ್ನು ಮಾಡಿದ್ದೀವಿ. ಸಾಮಾಜಿಕವಾಗಿ ವನ ಮಹೋತ್ಸವ ಸಮಯದಲ್ಲಿ ನಾವು ಗಿಡಗಳನ್ನ ನೆಟ್ಟು ವನ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಮತ್ತೆ ಹೀಗೆ ಸಾಕಷ್ಟು ನಾವು ಕೆಲಸಗಳನ್ನ ಮಾಡಿದೀವಿ. ಅದ್ರ ಜೊತೆಗೆ ನಾವು ಆಹಾರ ಉತ್ಪಾದನೆ ಟ್ರೈನಿಂಗ್ಗಳಿಗೆ ಹೋಗಿದ್ದೀವಿ, ಮತ್ತೆ ಬೇರೆ ಬೇರೆ ರೀತಿಯ ನಮ್ಗೆ ಅನುಕೂಲ ಆಗುವಂತಹ ತರಬೇತಿಗಳನ್ನ ಪಡ್ಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿ ನಾವು ಮಾಡಿದ ಪದಾರ್ಥಗಳನ್ನ ಈಗ ಅಂದ್ರೆ ಸ್ಟಾಲ್ ತರ ಹಾಕಿ ನಾವು ಮಾರಾಟನೂ ಮಾಡಿ ಬಂದಿದ್ದೀವಿ. ಅದರದೆಲ್ಲ ನಾವು ಮಾಡಿದ ಉತ್ಪನ್ನಗಳನ್ನ ಮಾರಾಟನೂ ಮಾಡಿದೀವಿ. ನಾವು ಇಲ್ಲಿಂದ ಕೊಯಮತ್ತೂರ್ ತನಕನು ಹೋಗಿದ್ದಿದೆ ಸರ್. ನಾವು ಹೊಳಲ್ಕೆರೆ ಅಂತ ಆ ಊರಿಗೆ ಟ್ರೈನಿಂಗ್ಗೆ ನಮ್ಮ ಸದಸ್ಯರೇ ಹೋಗಿದ್ದಾರೆ. ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡು ಬಂದಿದ್ದೇವೆ. ಆ ಪ್ರತಿಯೊಬ್ಬರ ಅನುಭವವು ನಮಗೆ ಒಂಥರ ಒಂದು ಗಣಿ ಇದ್ದ ಹಾಗೆ ಅದನ್ನ ಸಂಘದಲ್ಲಿ ಪ್ರತಿಯೊಬ್ಬರು ಅಳವಡಿಸಿಕೊಂಡಿದ್ದೇವೆ. ನಾವು ಇಷ್ಟು ಈಗ 23 ವರ್ಷ ಆಯ್ತು ನಮ್ಮ ಸ್ವಸಹಾಯ ಸಂಘ ಸುತ್ತಮುತ್ತ ಊರಿನಲ್ಲಿ ಇಷ್ಟು ವರ್ಷದಿಂದ ನಡ್ಕೊಂಡು ಬರುವಂತಹ ಸಂಘ ಅಂತಂದ್ರೆ ನಮ್ದೇ ಇರಬಹುದು. ಊರು ಅಂದಮೇಲೆ ಇದು ಇದ್ದಿದೆ ಅಂತದ್ರಲ್ಲಿ ಈಗ ಪರ್ಸನಲಿ ಒಬ್ಬೊಬ್ರಿಗೆ ಏನೋ ಒಂದು ಭಿನ್ನಾಭಿಪ್ರಾಯ ಇದ್ರೂ ಕೂಡ ಸಂಘದಲ್ಲಿ ಮಾತ್ರ ಅದು ಯಾವುದನ್ನು ಇವತ್ತಿಗೂ ಯಾರು ತೋರಿಸ್ಪಡಿಸ್ಕೊಂಡಿದ್ದಿಲ್ಲ. ಅವರಿಗೆ ಸಾಲ ಕೊಡೋದಿಲ್ಲ ಅಥವಾ ಇವರು ಇಲ್ಲಿ ಆ ವಿಷಯವನ್ನ ಸಂಘದಲ್ಲಿ ತಂದು ಇವತ್ತಿನವರೆಗೂ ಯಾವುದೇ ಜಗಳ ಆಗ್ಲಿ ಇಂಥವೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಆಗಿದ್ದು ಇಲ್ಲವೇ ಇಲ್ಲ ನಮ್ಮ ಸಂಘದಲ್ಲಿ. ನಮ್ದು ಮೊದಲೇ ಒಂದು ಸಂಘ ಪ್ರಾರಂಭ ಮಾಡಬೇಕಾದ್ರೆ ಒಂದೇ ಕಂಡೀಷನ್ ಇತ್ತು, ಮನೆಯದ ನಮ್ದು ಏನು ವೈಮನಸ್ಯಗಳಿದ್ರು ಅದು ಮನೆಯಲ್ಲೇ ಬಿಟ್ಟು ಬರಬೇಕು, ಸ್ವಸಹಾಯ ಸಂಘದಲ್ಲಿಲ್ಲ. ಆ ಕಾರಣಗಳು ಇಲ್ಲಿ ಸಂಘದ ಒಕ್ಕಟ್ಟಿಗೆ ಬಾಧೆಯಾಗಬಾರದು, ಇದು ನಮ್ದು ಮೊದಲನೇ ವಿಚಾರ ಆಗಿತ್ತು. ಅದೇ ಪ್ರಕಾರ ಈಗಲೂ ಕೂಡ ನಡ್ಕೊಂಡು ಬಂದಿದ್ದಿದೆ. ನಮ್ಮ ಸ್ವಸಹಾಯ ಸಂಘದಲ್ಲಿ ಯಾರೂ ಆ ತರದ ವಿಚಾರಗಳನ್ನು ಚರ್ಚೆ ಮಾಡೋದೇ ಇಲ್ಲ. ನಮ್ಮ ಅಭಿವೃದ್ಧಿಯ ಚರ್ಚೆಗಳು, ನಮ್ಗೆ ಏನ್ ಬೇಕಾಗಿದೆ, ನಾವೇನ್ ಮಾಡಬಹುದು, ಈ ವಿಚಾರ ಚರ್ಚೆಗಳೇ ಆಗ್ತವೆ ಬಿಟ್ರೆ ಅಂತವೆಲ್ಲ ಸಣ್ಣ ಪುಟ್ಟ ವಿಚಾರಗಳು ನಾವು ಚರ್ಚೆ ಮಾಡೋದೇ ಇಲ್ಲ ನಮ್ಮ ಸಂಘದಲ್ಲಿ. ಹಾಗಾಗಿ ಇಷ್ಟರವರೆಗೆ 23 ವರ್ಷದಿಂದನೂ ನಾವು ಒಂದು ಒಳ್ಳೆ ರೀತಿಯಲ್ಲಿ ಸಂಘವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗೋದಾದ್ರೂ ನಾವು ಒಕ್ಕಟ್ಟಾಗಿ 14 ಜನ ಸದಸ್ಯರಿದ್ದೀವಿ. ಒಂದೆರಡು ಜನ ಎಲ್ಲಾದರೂ ತಪ್ಪಬಹುದು ಏನಾದರೂ ಕೆಲಸದಲ್ಲಿ ಬಿಟ್ರೆ, ಆದರೆ ಅಷ್ಟು ಜನನೂ ನಾವು ಕಾರ್ಯಕ್ರಮಕ್ಕೆ ಎಲ್ಲೇ ಒಂದು ಕಾರ್ಯಕ್ರಮ ಇದ್ರೂ ಹೋಗ್ತೀವಿ. ಏನೋ ಒಂದು ಲಾಭ ಪಡ್ಕೊಳ್ಳೋದಿದೆಯೋ ಅದನ್ನು ನಾವು ಪಡ್ಕೊಳ್ಳೋದನ್ನ ನಾವು ಹಿಂದಾಗೋದಿಲ್ಲ. ಈಗ ನಿಮ್ಮ ಸಂಘದ ಸದಸ್ಯರನ್ನೇ ಮಾತಾಡ್ಸೋಣ. ತಮ್ಮ ಹೆಸರು? ನನ್ನ ಹೆಸರು ನಯನ ಐಕರ್ ಅಂತೇಳಿ. ನಾನು ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ 1999 ಪ್ರಾರಂಭ ಮಾಡುವಾಗಲೇ ನಾನು ಸಂಘದಲ್ಲಿ ಭಾಗವಹಿಸಿದ್ದೀನಿ. ನಾನು ಸಂಘದಿಂದ ಬಹಳ ಅನುಕೂಲಗಳನ್ನು ಪಡೆದುಕೊಂಡೆ. ಮೊದಲು ನಾನು 10 ರೂಪಾಯಿ ಕಟ್ಟಲಿಕ್ಕೂ ಬಹಳ ಕಷ್ಟ ಆಗಿತ್ತು ನನಗೆ. ನಾವು ಕೂಲಿ ಕೆಲಸ ಮಾಡಿಕೊಂಡು ಇದು ಮಾಡಿ ಅವ್ರ ಮನೆ ಕೆಲಸಕ್ಕೆ ಹೋಗಿ ಇವ್ರ ಮನೆ ಕೆಲಸಕ್ಕೆ ಹೋಗಿ ಇಂಥದ್ದೆಲ್ಲ ಮಾಡಿಕೊಂಡು ವಾರಕ್ಕೆ 10 ರೂಪಾಯಿ ಕಟ್ಟಿಕೊಂಡು ಬಂದು ಇವಾಗ ನಾವು 30 ರೂಪಾಯಿ ಕಟ್ಟುವಷ್ಟು ಇದು ನಮಗಿದೆ. ಹಾಗಂತೇಳಿ ಸಂಘದಲ್ಲಿ ಬಂದು ಜನರ ಹತ್ರ ಹೇಗೆ ಮಾತಾಡೋದು, ಹೇಗೆ ನಡ್ಕೊಳ್ಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನು ನಾನು ಕಲ್ತ್ಕೊಂಡೆ. ನಂಗೆ ಬ್ಯಾಂಕ್ನಲ್ಲಿ ಹೋಗೋದು ಹೇಗೆ, ಬಸ್ನಲ್ಲಿ ಹೋಗೋದು ಹೇಗೆ, ಇದೆಲ್ಲ ಏನೂ ಗೊತ್ತಿಲ್ಲಾಗಿತ್ತು. ದಡ್ಡಂತರನೇ ಇದ್ದೆ. ಇವಾಗ ಈ ಸಂಘದಲ್ಲಿಂದ ನಮ್ಮ ವಾಣಿಪೈಯವರು ನಮಗೆ ಒಂದು ಮಾರ್ಗದರ್ಶನವಾಗಿ ಸಂಘ ಮಾಡಿಕೊಂಡು ಎಲ್ಲ ಕಡೆಗೆ ನಾವು ತಿರುಗಿ ಬಂದು ಮಾಡಿ ಇಷ್ಟೊತ್ತರಿಂದ ನಾನು ಸುಧಾರಿಸ್ಕೊಂಡೆ. ಮೊದಲು ನಂಗೆ ಸಂಘದಲ್ಲಿ ಸಾಲ ತೆಗೆಯೋದು ಅಂದರೆ ತುಂಬ ಕಷ್ಟ ಆಗಿತ್ತು. ಬರೀ 500 ರೂಪಾಯಿದ್ರಿಂದ ನಾನು ಸಾಲ ತೆಗೆದು ನನ್ನ ಮಕ್ಕಳಿಗೆ ಶಿಕ್ಷಣ ಇವೆಲ್ಲ ಮಾಡಿದೆ. ನಾನು ದನಗಳು ತಗೊಂಡೆ, ಮನೆ ಕಟ್ಟಿಕೊಂಡೆ, ಇಷ್ಟೆಲ್ಲ ಮಾಡಿದೆ. ನಾನು ನಮ್ಮನೆಯವರು ಸೀಕಿಗೂ ನಾನು ದುಡ್ಡು ತೆಗೆದು ಅವರಿಗೆ ಆರಾಮ ಮಾಡಿಸಿ ಎಲ್ಲ ಮಾಡಿ ಎಲ್ಲ ಮಾಡಿದೆ. ಆದರೂ ಒಂದು ಟೈಮಿಗೆ ನಮ್ಮ ಮನೆಯವರನ್ನ ಇದು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದ್ರ ಮಗಳು ಮದುವೆ ಮಾಡಿದೆ. 1.5 ಲಕ್ಷ ಸಾಲ ತೆಗೆದು ಮಗಳು ಮದುವೆ ಮಾಡಿದೆ. ಮಗನಿಗೆ ಕೆಲಸಕ್ಕೆ ಹಚ್ಚಿದೆ. ಪಾಲಿಟಿ ಡಿಪಾರ್ಟ್ಮೆಂಟಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾನೆ ಮಗ. ಅದೇ ನನಗೆ ತೃಪ್ತಿ. ಮತ್ತು ನಾನು ಮೊದಲು ಶಾಲೆಯಲ್ಲಿ ಬಿಸಿ ಊಟ ಅಡುಗೆ ಮಾಡಿದೆ. 5 ವರ್ಷ ತನಕ ಅದು ಮಾಡಿದೆ. ಕಡೆಗೆ 3 ವರ್ಷ ಸಾವಯವ ಕೃಷಿಯಲ್ಲಿ ಭಾಗವಹಿಸಿದೆ. ಅದರಿಂದ ಟ್ರೈನಿಂಗ್ ತಗೊಂಡೆ. ಅಡಿಕೆ ಗಿಡವನ್ನು ಹೇಗೆ ಬೆಳೆಸಬೇಕು, ಬಾಳೆ ಗಿಡವನ್ನು ಹೇಗೆ ಬೆಳೆಸಬೇಕು ಅಂತದ್ರಲ್ಲಿ ಸಾವಯವ ಕೃಷಿ ಇದರಲ್ಲೇ ಟ್ರೈನಿಂಗ್ ತಗೊಂಡು ಅದನ್ನೆಲ್ಲ ನನ್ನ ಬಳಕೆಗಷ್ಟೇ ನಾನು ಮಾಡ್ತಾ ಇದ್ದೀನಿ. ಸಾವಯವ ಕೃಷಿಯ ಮೂಲಕ ಅದರಲ್ಲಿ ಕೆಲಸ ಮಾಡಿಕೊಂಡು ಅದನ್ನ ಕಲ್ತುಕೊಂಡೆ ನಾನು. ನಂತರ ಹಾಗೆ ಆಚೆ ಈಚೆ ಬೇರೆಯವ್ರ ಮನೆ ಕೆಲಸಕ್ಕೆ ಕೂಲಿ ಕೆಲಸಕ್ಕೆ ಹೋಗಿ ಜೀವನ ನಮ್ದು. ಅದರಲ್ಲೂ ಒಂದು ಯಾರಾದ್ರೂ ಇರ್ತಾರಲ್ಲ ಒಳ್ಳೆಯ ಜನ ಯಾರಾದ್ರೂ, ಹಾ ನಿಂಗೆ ಇಂಥ ಕೆಲಸ ಕೊಡ್ತೀನಿ ನೀ ಮಾಡ್ತೀನಿ ಅಂದ್ಕೊಂಡು ಅಂಥ ಪರಿಸ್ಥಿತಿಯಲ್ಲಿ ಹಾ ಮಾಡ್ತೀನಿ ನೋಡುವ, ಯಾವುದ್ರಲ್ಲಿ ಎಂತ ಕಷ್ಟ ಬಂದರೂ ನಾವು ಮುಂದುವರೆದು ಮಾಡಬೇಕು ಅನ್ನುವ ಭಾವನೆಯಿಂದ ನಾನು ಮುಂದುವರೆದು ಆರೋಗ್ಯ ಇಲಾಖೆ ಡಿಪಾರ್ಟ್ಮೆಂಟಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. 11 ವರ್ಷ ಆಯಿತು ಕೆಲಸ ಮಾಡ್ತಾ ಇದ್ದೀನಿ. 7 ವರ್ಷ ತನಕ ಪ್ರೋತ್ಸಾಹ ಧನ ಅಂತೇಳಿ ಏನಾದರೂ ಕಿಂಚಿತ್ತಾಗಿ ಕೊಡ್ತಿದ್ರು. 2018 ನಮಗೆ ಒಂದು ತಿಂಗಳ ಭತ್ತೆ ಅಂತೇಳಿ, ತಿಂಗಳ ಪೇಮೆಂಟು ಅಂತೇಳಿ 3,500 ರೂಪಾಯಿ ಕೊಡ್ತಾ ಇದ್ದಾರೆ ಆವಾಗಿಂದ. ನಂತರ ಅದರಿಂದನೇ ನಾನು ಇವಾಗ ನನ್ನ ಮಗನ ಕೆಲಸ ಮತ್ತು ನನ್ನ ಈ 4,000 ರೂಪಾಯಿ ಪೇಮೆಂಟಿಂದ ನಾನು ನನ್ನ ಸಾಲ ಏನಿದ್ದದು ಎಲ್ಲದಕ್ಕೂ ನಾನು ಅದರಿಂದನೇ ನಡೆಸ್ತಾ ಇದ್ದೀನಿ. ಇಂಥದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡಿ ನಾನು ಈಗ ಅಂತೂ ಸ್ವಲ್ಪ ಮಟ್ಟದಲ್ಲಿ ಆದರೂ ನಾನು ಮೇಲೆ ಏರಿ ಬಂದಿದ್ದೇನೆ ಅಂತೇಳಿ ನನಗೊಂದು ಆತ್ಮವಿಶ್ವಾಸದಿಂದ ನಾನು ಹೇಳ್ತೀನಿ. ಇದಕ್ಕೆ ಸಂಘನೇ ಕಾರಣ ಅಂತೀರ? ನನಗೆ ಮೇಲೆ ಬರಲಿಕ್ಕೆ ನನ್ನ ಸಂಘನೇ ಕಾರಣ. ಅಂದ್ರೆ ಇಷ್ಟೆಲ್ಲ ತಿಳುವಳಿಕೆ ಬಂತು, ಸಣ್ಣ ಪುಟ್ಟ ಆರ್ಥಿಕ ಸಹಾಯ ಆಯ್ತು, ಮನೆ ಕಟ್ಟಿಕೊಂಡ್ರಿ? ಮನೆ ಕಟ್ಕೊಂಡಿದ್ದೀನಿ. ಈ ದೇವ್ರು ಕೊಟ್ಟಿದೇನು ಕೈಕಾಲು ಗಟ್ಟಿ ಇದೆ ನೋಡಿ, ಅದೇ ನಮಗೆ ದೊಡ್ಡ ಆಸ್ತಿ. ಅದರಿಂದ ನಾವು ಎಲ್ಲೂ ಕೆಲಸ ಮಾಡಿ ಏನೂ ಕೆಲಸ ಮಾಡಿ ಎಲ್ಲಿಲ್ಲದ ಸಾಲವನ್ನ ನಾವು ತೀರಿಸ್ತೇನೆ ಅನ್ನೋ ಹೆಮ್ಮೆ ನನಗಿದೆ ಸರ್. ನಿಮ್ದೇ ಜಮೀನು ಇದೆ, ತೋಟ ಇದೆ? ಜಮೀನಿಲ್ಲ, ಜಮೀನು ಇಲ್ಲ ಅಂದ್ರೆ ಹೇಗೆ ಇತ್ತು, ಒಂದಾನೊಂದು ಕಾಲದಲ್ಲಿ ಇತ್ತು, 3 ಎಕರೆ ಜಮೀನಿತ್ತು. ನಮ್ಮ ಮನೆಯವರ ಅಣ್ಣ ತಮ್ಮಂದಿರ ಇದರಲ್ಲಿ ಅದು ಅವರು ತಮ್ಮಂದಿರು ಮಾರಾಟ ಮಾಡಿದ್ರು. ನಮ್ಮನೆಯವರು ದತ್ತು ತಗೊಂಡು ಪುತ್ರ ಆಗಿದ್ದಕ್ಕೆ ಅವರು ದಾಖಲೆಗಳು ಏನೂ ಇಲ್ಲದೆ ಇದ್ದ ಕಾರಣಕ್ಕೆ ನಮಗದು ಅವರು ಬರೀ 20 ಗುಂಟೆ ಜಾಗವನ್ನು ಕೊಟ್ಟಿದ್ದಾರೆ ನಮಗೆ. ಆ 20 ಗುಂಟೆ ಜಾಗದಲ್ಲೇ ನಾನು ಒಂದು 100 ಅಡಿಕೆ ಸಸಿ, ಬಾಳೆ ಸಸಿ, ಒಂದೆರಡು 3 ತೆಂಗಿನಕಾಯಿ ಬರುವಂತ ಗಿಡ ಇದ್ದಾವೆ. ಆ ತೆಂಗಿನಕಾಯಿ ಅಷ್ಟೇ ನನ್ನ ಜೀವನಕ್ಕೆ ಸಾಕು. ಆದ್ರೆ ಅಡಿಕೆ ಸಸಿಗಳು ಮಾತ್ರ ಎಲ್ಲ ಬರ್ಲಿಕ್ಕೆ ಇನ್ನು 4 ವರ್ಷ ಹೋಗ್ಬೇಕು. ಅದನ್ನ ನಾನೇ ಈಗ ನನ್ನ ಕೆಲಸ ಈ ಆರೋಗ್ಯ ಇಲಾಖೆ ಇದ್ರೊಳಗೆ ಕೆಲಸಕ್ಕೂ ಹೋಗಿ ಬಂದು ಮನೆಯಲ್ಲಿ ಅದು ಮತ್ತೆ ನೀರಿನ ವ್ಯವಸ್ಥೆ ಇಲ್ಲ ನನಗೆ. ಕುಡಿಯುವ ನೀರಿನ ವ್ಯವಸ್ಥೆಯಲ್ಲೇ ಆ ಗಿಡಗಳನ್ನು ಬೆಳೆಸ್ತಾ ಇದ್ದೀನಿ. ಆ 20 ಗುಂಟೆಯಲ್ಲಿ 100 ಗಿಡಗಳು ನಾನು ನೆಟ್ಟಿದ್ದೀನಿ. ಅದು ಆ ಕುಡಿಯುವ ನೀರಿನಿಂದನೇ ಅದಕ್ಕೆ ಬೆಳೆಸ್ತಾ ಇದ್ದೀನಿ. ಮಗಳು ಚೆನ್ನಾಗಿದ್ದಾಳೆ? ಮಗಳು ಚೆನ್ನಾಗಿದ್ದಾಳೆ. ಮಗಳ ಗಂಡ ತರಕಾರಿ ಮಾರ್ತಾನೆ, ಅವರು ತರಕಾರಿಯಿಂದನೇ ಜೀವನ ನಡೆಸ್ತಾರೆ, ಅವರಿಗೇನು ತೊಂದರೆ ಇಲ್ಲ. ಹಾಗಂತೇಳಿ ನನಗೆ ಅವರು ಕಷ್ಟದಲ್ಲಿ ಇದ್ದಾರೆ ಅನ್ನುವಂತ ಇದು ಇಲ್ಲ. ನನ್ನ ಕಷ್ಟಕ್ಕಿಂತ ಅವರು ಚೆನ್ನಾಗಿದ್ದಾರೆ, ಅದ್ರ ಬಗ್ಗೆ ನನಗೆ ಏನು ಬೇಜಾರವಿಲ್ಲ. ಒಟ್ಟಾರೆ ವಾಣಿಯವರೇ, ನಿಮ್ಮ ಸ್ವಸಹಾಯ ಸಂಘ ಒಳ್ಳೆ ದಾರಿಯಲ್ಲಿ ನಡೀತಾ ಇದೆ, 4 ಜನಕ್ಕೆ ಸಹಾಯ ಮಾಡಿದೆ, ಸಹಕಾರ ಮಾಡಿದೆ. ಮತ್ತೆ ಇದೇ ರೀತಿ ಇನ್ನೂ ಕೂಡ ಮುಂದುವರಿಲಿ, ಈ ಭಾಗ್ಯಲಕ್ಷ್ಮಿ ಸ್ವಸಹಾಯ ಸಂಘ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ, ಇನ್ನೂ ಕೂಡ ಇದಕ್ಕೆ ಸದಸ್ಯರು ಬರುವುದಾದ್ರೂ ಬರಲಿ. ಈ ನಿಟ್ಟಿನೊಳಗೆ ನೀವು ಕೂಡ ಶ್ರಮ ಹಾಕ್ತಾ ಇದ್ದೀರಿ, ಬುದ್ಧಿ ಹಾಕ್ತಾ ಇದ್ದೀರಿ, 4 ಜನಕ್ಕೆ ಎಲ್ಲರನ್ನೂ ಜೊತೆ ಸೇರಿ ಕರ್ಕೊಂಡು ಹೋಗ್ತಾ ಇದ್ದೀರಿ. ನಿಮ್ಮ ಶ್ರಮಕ್ಕೆ ಮತ್ತೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಭಾಗ್ಯಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಈ ವಿಷಯವಾಗಿ ಜೋಯಿಡಾ ಪಟೋಲಿಯಾ ನಯನಾ ಪ್ರಕಾಶ್ ಐಕರ್ ಹಾಗೂ ವಾಣಿ ಪೈ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಸರ್ಪಂಚೋ ಕೆ ಲಿಯೇ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೇ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೇ, ಉನ್ಕೋ COVID-19 ಸೇ ಬಚನೇ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೇ ಮೇ ಬತಾಯೇ. ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೇ ಬತಾಯೇ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೇ ಹೈ. ವಿಶ್ವಾಸ ದಿಲಾಯೇ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ. ಜಿನ್ಹೇ ಬುಖಾರ್ ಖಾಂಸಿ ಯಾ ಸಾಂಸ್ ಕಿ ತಕಲೀಫ್ ಹೋ ರಹೀ ಹೋ ಉನ್ಕೆ ಸಾಥ್ ಕೋಯಿ ಭೇದ ಭಾವ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೇ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ್ ಕರೇ ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. ಅಡಿಕೆ ಸಂಸ್ಕರಣೆ ಮತ್ತು ವರ್ಗೀಕರಣ ಈ ವಿಷಯವಾಗಿ ಯಲ್ಲಾಪುರದ ಹಲಸಕಾಂಡದ ಮಹಾಬಲೇಶ್ವರ್ ಜಿ ಭಟ್ ಅವರೊಂದಿಗೆ ಸಂದರ್ಶನ. ಬಂದವರೇ ಈಗ ನಮ್ಮ ಜೊತೆಯಲ್ಲಿ ಮಹಾಬಲೇಶ್ವರ್ ಜಿ ಭಟ್ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ಹಲಸ್ಕಾಂಡ ಗ್ರಾಮದವರು. ಈಗ ಅಡಿಕೆಯನ್ನು ಬೆಳಿತೀವಿ, ಅದನ್ನು ಸಂಸ್ಕರಣೆ ಮಾಡುವಂಥ ರೀತಿ ಮತ್ತು ವರ್ಗೀಕರಣ ಹೇಗೆ ಮಾಡಬೇಕು, ಹೇಗೆ ಮಾಡ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನೊಳಗೆ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಮಹಾಬಲೇಶ್ವರ್ ಭಟ್ ಅವರೇ. ನಮಸ್ಕಾರ. ಅಡಿಕೆ ಅಂದ ತಕ್ಷಣ ಇಲ್ಲಿ ಪ್ರಮುಖವಾಗಿ ಎಲ್ಲ ರೈತರು ಸಹಜವಾಗಿ ಬೆಳೀತಾ ಇದ್ದಾರೆ. ಜಿಲ್ಲೆಯೊಳಗೆ ಅತ್ಯಂತ ಪ್ರಮುಖ ಬೆಳೆ ಅಡಿಕೆ, ಹೌದಲ್ಲ? ರೈತರು ಕೂಡ ಗೊತ್ತಿದೆ ಹೆಂಗೆ ಗ್ರೇಡಿಂಗ್ ಮಾಡಬೇಕು, ಯಾವಾಗ ಕಟಾವ್ ಮಾಡಬೇಕು, ಹೆಂಗೆ ಸಂಸ್ಕರಣೆ ಮಾಡಬೇಕು, ಏನು ಎಂತು. ಹೌದು, ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಹೌದು, ನೀವು ಕೂಡ ಮಾಡ್ತಾ ಇದ್ದೀರಿ? ಹೌದು, ನಾವು ಮಾಡ್ತಾ ಇದ್ದೀವಿ. ನಮ್ದು ಒಟ್ಟು 5 ಎಕರೆ ಜಮೀನಿದೆ, ಅದರಲ್ಲಿ 2 ಎಕರೆ ತೋಟ ಇದೆ, ಅಡಿಕೆ ತೋಟ ಇದೆ, ಮತ್ತು 3 ಎಕರೆ ಭತ್ತ ಬೆಳಿತೀವಿ. ಅಡಿಕೆ ಬೆಳೆನ ಈ ನಮ್ಮ ಭಾಗದಲ್ಲಿ ಒಂದು ಹದಗೊಯ್ಲಿನಲ್ಲಿ ಕೊಯ್ದು ಅದಕ್ಕೆ ಒಂದು ಹದಗೊಯ್ಲಿನಲ್ಲಿ ಸಲಿದು ಕೆಂಪಡಿಕೆ ನಾ ಹೇಳ್ತಾ ಇದ್ದೀನಿ ಈಗ ಮಾಡುವಂಥ ಒಂದು ಪದ್ಧತಿ. ಕೊಯ್ದು ಅದನ್ನು ಒಂದು ಹದದಲ್ಲಿ ಬೇಯಿಸಿ ಅದನ್ನು ಅಟ್ಟಕ್ಕೆ ಹಾಕಿ ಒಣಗಿಸಿದಾವಾಗ ಅದು ಒಂದು ಉತ್ತಮವಾದಂಥ ಒಂದು ಕ್ವಾಲಿಟಿ ಅಡಿಕೆ ಆಗುತ್ತೆ. ಆಪಿ ಆಗ್ಬೋದು, ಬೆಟ್ಟೆ ಇರ್ಬೋದು, ಅಥವಾ ಕೆಂಪುಗೂಡು ಇರ್ಬೋದು, ಅಥವಾ ಕೊಳೆನೇ ಇರ್ಬೋದು. ಅದು ಬೇಯಿಸುವಂಥ ಕ್ರಮ ಹೇಗೆ ಅಂದರೆ, ನಾವು ಹದಗೊಯ್ಲಲ್ಲಿ ಕೊಯ್ದು ಅವತ್ತೇ ಸಲಿದು ಅವತ್ತೇ ಬೇಯಿಸಬೇಕು. ಅದು ಕೆಲವು ಜನರಲ್ಲಿ ಈಗ ಅದಕ್ಕೊಂದು ಕಣ್ಣಿರುತ್ತೆ ಆ ಅಡಿಕೆಗೆ, ಆ ಕಣ್ಣು ಹೊರಗೆ ಫುಲ್ ಹೊರಗೆ ಬರಬೇಕು ಅಂತ ಕೆಲವು ಜನರು ಹೇಳ್ತಾರೆ. ಇನ್ನೂ ಕೆಲವು ಜನರು ಆ ಕಣ್ಣು ಒಂದೊಂದೇ ಬಂದರೆ ಸಾಕು, ಅದನ್ನು ತೆಗೆದ್ರೆ ಅದು ಒಳ್ಳೆಯ ಗುಣಮಟ್ಟದಾದಂಥ ಒಂದು ಆಪಿ ಅಡಿಕೆ ಅಥವಾ ಬೆಟ್ಟೆ ಅಡಿಕೆ ಕಟಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಮಾಡೋದ್ರಿಂದ ಮತ್ತೆ ಅಡಿಕೆ ಗ್ರೇಡಿಂಗ್ ಮಾಡುವುದು ಹೇಗೆ ಅಂತಂದರೆ, ಅಡಿಕೆಯನ್ನು ಆ ಹದಗೊಯ್ದಲ್ಲಿ ಕೊಯ್ದು ಸೊಲಿದು ಅದನ್ನು ಬೇಯಿಸಿ ಅಟ್ಟಕ್ಕೆ ಹರಗಬೇಕು. ಹರಗಿ ಒಂದು ದಿನ ಅದನ್ನು ಹಾಗೆ ಬಿಡಬೇಕು. ಒಂದು ದಿನ ಬಿಟ್ಟು 2ನೇ ದಿನ ಅದನ್ನು ನಾವು ಆರಿಸ್ಲಿಕ್ಕೆ ಚಾಲು ಮಾಡ್ತೀವಿ. ಅದರಲ್ಲಿ ಯಾವ್ಯಾವ ತೆಗಿತೀವಿ ಅಂದರೆ, ಕಡಿಮೆ ಗುಣಮಟ್ಟದ ಅಡಿಕೆಯನ್ನೆಲ್ಲ ತೆಗೆದು ಬೇರೆ ಮಾಡ್ತೀವಿ 3 ದಿವಸದೊಳಗಡೆ. ಒಂದು ದಿವಸ ಹನಿಗೆ ಅಂತ ಅಂದರೆ ಇಬ್ಬ ಹನಿಗೆ ಬಿಡ್ತೀವಿ ಅದನ್ನು. ಆವಾಗ ಅದಕ್ಕೆ ಒಳ್ಳೆ ಕಲರ್ ಬರುತ್ತೆ, ಇಲ್ಲಾಂದರೆ ಒಳ್ಳೆ ಕಲರ್ ಬರಲ್ಲ. ಆ ಕಲರ್ ಬಂದಾದ ನಂತರ ಅದನ್ನು 2ನೇ ದಿವಸದಿಂದ ನಾವು ಅದನ್ನು ಆರಿಸ್ಲಿಕ್ಕೆ ಚಾಲು ಮಾಡ್ತೀವಿ. ಅದರಲ್ಲಿ ಗೋಟು, ಬೆಟ್ಟೆ, ಕಲ್ಲು ಬೆಟ್ಟೆ, ಮತ್ತು ಮೂರಿ, ಮತ್ತು ಅಡಿಕೆ ಸುಲಿಬೇಕಾದ್ರೆ ತುಂಡು ತುಂಡಾಗ್ತವೆ, ಈ ಥರ ತುಂಡಾದವಾಗ ಆ ತುಂಡನ್ನು ತೆಗಿತೀವಿ. ಹಾಗೆ ಮಾಡೋದ್ರಿಂದ ಉತ್ತಮವಾದಂಥ ಒಂದು ಅಡಿಕೆ ಅಟ್ಟಕ್ಕೆ ರೆಡಿ ಆಗುತ್ತೆ. ಈ ಪ್ರಕ್ರಿಯೆ ಒಟ್ಟು ನಮ್ಮಲ್ಲಿ ಹದ ಬಿಸಿಲಿದ್ದರೆ 7ರಿಂದ 8 ದಿವಸ ಒಣಗಿಸ್ಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಸರಿಯಾದಂಥ ಒಣವಾರ ಅಡಿಕೆ ಆಗ್ತದೆ, ಇಲ್ಲಾಂದರೆ ಹಸಿ ಇರುತ್ತೆ. ತೇವಾಂಶ ಜಾಸ್ತಿ ಇದ್ದು ಇಲ್ಲಿ ಮಾರ್ಕೆಟಿಗೆ ಬಂದಾಗ ಅದು ರೇಟು ನಿಮ್ಮ ಅಡಿಕೆ ಹಸಿ ಇದೆ ಅಂತೇಳಿ ನಮ್ಗೆ ಕಡಿಮೆ ಮಾಡ್ತಾರೆ. ಅದರಿಂದ 7ರಿಂದ 8 ಬಿಸಿಲು ಆಗುವವರೆಗೂ ನಾವು ಕಂಟಿನ್ಯೂಸ್ ಅಂದರೆ ಅದು ಒಂದೇ ದಿವಸದಲ್ಲಿ ಅಡಿಕೆ ಹೊರಗೆ ಬೀಳಲ್ಲ, 8 ದಿವಸವರೆಗೂ ಕಡಿಮೆ ಗುಣಮಟ್ಟದ ಅಡಿಕೆಗಳು ಹೊರಗೆ ಬಿರ್ತಾನೇ ಇರ್ತವೆ. ಹಾಗಾಗಿ 1ನೇ 2ನೇ ದಿವಸದಿಂದ ನಾವು ಅದನ್ನು ಆರಿಸಿ 8 ದಿವಸದೊಳಗೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಉಳಿದ ಅಡಿಕೆಯನ್ನು ಒಂದು ರಾಶಿ ಅಡಿಕೆ ಅಂತ ಮಾಡ್ತೀವಿ. ಅದನ್ನು ಕೆಲವು ರೈತರು ಏನು ಮಾಡ್ತಾರೆ, ಅದೇ ರಾಶಿ ಅಡಿಕೆನೇ ಮಾರ್ಕೆಟಿಗೆ ತಂದು ಬಿಡ್ತಾರೆ. ಬಟ್ ಅದು ನಮ್ಮ ಮಟ್ಟದಲ್ಲಿ ನಮ್ಮ ಇದರಲ್ಲಿ ಅದು ಅಷ್ಟು ಸರಿಯಲ್ಲ. ಆ ಅಡಿಕೆಯನ್ನು ನಾವು ಮತ್ತೆ ಈಗ ಒಂದು ರಾಶಿ ಅಡಿಕೆಯನ್ನು ಮತ್ತೆ ನಾವು ಮನೆಯಲ್ಲೇ ಗ್ರೇಡಿಂಗ್ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂದರೆ, ಶಿಗರ್ ಬೆಟ್ಟೆ ತೆಗಿತೀವಿ ಅದರಲ್ಲಿ, ಮತ್ತೆ ಅದರಲ್ಲಿ ಕಲ್ಲು ಬೆಟ್ಟೆ ಅಂತ ಇರುತ್ತೆ, ಆ ಕಲ್ಲು ಬೆಟ್ಟೆಯನ್ನು ತೆಗಿತೀವಿ. ಹೀಗೆ ಮಾಡಿ ಗ್ರೇಡ್ ಮಾಡಿ ತಂದವಾಗ ಆಪಿಗೆ ಒಂದು ಒಳ್ಳೆ ರೇಟ್ ಆಗುತ್ತೆ, ರಾಶಿ ಅಡಿಕೆಗೆ ಒಂದು ರೇಟ್ ಆಗುತ್ತೆ, ಶಿಗರ್ ಬೆಟ್ಟೆಗೆ ಒಳ್ಳೆ ರೇಟ್ ಸಿಗುತ್ತೆ, ಆಮೇಲೆ ಕೆಂಪುಗೋಟಿಗೆ ಒಂದು ಸಪ್ರೇಟ್ ಮಾಡ್ಕೊಂಡು ಬಂದವಾಗ ಅದಕ್ಕೂ ಸಪ್ರೇಟ್ ರೇಟ್ ಸಿಗುತ್ತೆ. ಟೋಟಲ್ ಎವರೇಜ್ ತೆಗೆದವಾಗ ನಮಗೆ ಉತ್ತಮವಾದಂತಹ ದರ ಸಿಗುತ್ತೆ. ಮತ್ತು ಇಲ್ಲಿ ವ್ಯಾಪಾರಸ್ಥರು ಕೂಡ ಆ ಥರ ಗ್ರೇಡಿಂಗ್ ಮಾಡ್ಕೊಂಡು ಬಂದವಾಗ ಅವರು ಉತ್ತಮವಾದಂಥ ಆವಾಗ ಕ್ವಾಲಿಟಿ ಅಡಿಕೆಗೆ ಹೆಚ್ಚಿಗೆ ಆದಷ್ಟು ಹೆಚ್ಚಿಗೆ ಬರೆದು ನಮಗೆ ರೇಟ್ ಸಿಗುವಂತ ಮಾಡ್ತಾರೆ. ಬೇರೆ ಬೇರೆ ಗುಣಮಟ್ಟದ್ದು ಅಂತೇಳಿ ಅಂದ್ರೆ ಒಂದೇ ಗೊನೆಯಲ್ಲಿರುವಂತಹ ಬೇರೆ ಬೇರೆ. ಹೌದು, ಒಂದೇ ಗೊನೆಯಲ್ಲಿ ಒಂದೇ ಕೊನೆಯನ್ನು ಕೊಯ್ದವಾಗ ಅದನ್ನು ಸಲಿದು ನಾವು ಬೇಯಿಸಿ ಅಟ್ಟಕ್ಕೆ ಹರಗಿದವಾಗ ಅದು ಬೇರೆ ಬೇರೆ ಗುಣಮಟ್ಟವನ್ನು ಹೊಂದ್ಕೊಳ್ತದೆ. ಅದನ್ನು ನಾವು ಆರಿಸಿ ತೆಗೆಯೋದು, ಆರಿಸಿ ತೆಗೆದು ನಮ್ಮಲ್ಲಿ ಅಷ್ಟೇ ಕ್ರಮ, ಕೆಂಪುಗೋಟು, ಬೆಟ್ಟೆ, ಶಿಗರ್ ಬೆಟ್ಟೆ. ಈಗ ನಮಗಂದ್ರೆ ಅದು ನಾವು ರೂಢಿ ಇದ್ದವರಿಗೆ ಅಂದರೆ ಹಿಂದಿನ ನಮಗೆ ಕಲ್ತ್ಕೊಂಡು ಬಂದವರಿಗೆ ಅದು ಆವಾಗ ಅಟ್ಟಕ್ಕೆ ಹರಡದವಾಗ ನಮ್ಗೆ ಗೊತ್ತಾಗುತ್ತೆ ಸರ್. ಅದನ್ನು ನಾವು ತೆಗೆದು ಬೇರೆ ಬೇರೆ ಮಾಡ್ತೀವಿ. ಇಲ್ಲೂ ಅದನ್ನೇ ಚಾಕ ಕೊಡ್ತಾರೆ ನಮ್ಗೆ ಹೆಸರು, ಕೆಂಪುಗೋಟು ಮತ್ತು ಬೆಟ್ಟೆ ರಾಶಿ ಅಂತ ನಾವೇನು ಹೇಳ್ತೀವಿ. ಇದು ನಮ್ಮ ರೈತರ ಒಂದು ಇದು. ಆಮೇಲೆ ವ್ಯಾಪಾರಸ್ಥರು ಅವರನ್ನು ಖರೀದಿ ಮಾಡಿದ ನಂತರ ಅವರು ಬೇರೆ ಬೇರೆ ಮತ್ತು ಅದಕ್ಕೆ ಹೆಸರನ್ನು ಇದು ಮಾಡ್ತಾರೆ, ಅವ್ರು ಮತ್ತೆ ಬೇರೆ ಗ್ರೇಡಿಂಗ್ ಮಾಡ್ತಾರೆ. ಬಟ್ ನಾವು ಮಾಡ್ಕೊಂಡು ಬರೋದು ಇಷ್ಟೇ. ಕೆಲವೊಂದಿಷ್ಟು ರೈತರು ಹಸಿ ಅಡಿಕೆಯನ್ನ ಸುಲಿತಾರೆ, ಕೆಲವೊಂದಿಷ್ಟು ಒಣಗಿಸ್ತಾರೆ ಸಿಪ್ಪೆ ಸಮೇತ. ಹೌದು, ಎರಡು ತರ ಇದೆ ಸರ್. ಹಸಿ ಅಡಿಕೆ ಅಂದ್ರೆ ಈಗ ಸಲಿಲಿಕ್ಕೆ ಬರುವಂತ ಅಡಿಕೆಯನ್ನ ನಾವು ಸಲಿತೀವಿ, ಸಲಿದು ಅಟ್ಟಕ್ಕಾಗಿ ಬೇಯಿಸಿ ಈ ಕೆಂಪಡಿಕೆ ಮಾಡ್ತೀವಿ. ಇನ್ನು ಉತ್ತಮವಾದಂತಹ ಹಣ್ಣಾದಂತ ಅಡಿಕೆ ಅಂದ್ರೆ ಗೋಟ್ ಅಡಿಕೆ ಅಂತ ಹೇಳ್ತೀವಿ ನಾವು. ಆ ಹಣ್ಣಾದಂತ ಅಡಿಕೆಯನ್ನ ಒಣಗಿಸಿ ಒಂದು ಸರಿಯಾದ ಬಿಸಿಲು ಅಂದ್ರೆ ಒಂದು ತಿಂಗಳ ಅಥವಾ ಒಂದೂವರೆ ತಿಂಗಳು ಅದನ್ನು ಒಣಸ್ತೀವಿ. ಆ ಒಣಸಿ ಅದನ್ನು ಸಲಿದಾವಾಗ ಅದಕ್ಕೆ ಚಾಲಿ ಅಡಿಕೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಕೆಲವು ಭಾಗದಲ್ಲಿ ಬರೀ ಚಾಲಿ ಅಡಿಕೆನೆ ಮಾಡೋರು ಇದ್ದಾರೆ. ಇನ್ನು ಈ ಉಮ್ಮಚ್ಚಿಗೆ ಅಥವಾ ಇಲ್ಲಿ ಕಳಚೆ ಆ ಭಾಗದಲ್ಲೆಲ್ಲ ಹೆಚ್ಚಿಗೆ ಚಾಲಿ ಅಡಿಕೆ ಒಳ್ಳೆ ಕ್ವಾಲಿಟಿ ಬರುವುದರಿಂದ ಅವರು ಕೆಂಪು ಅಡಿಕೆಯನ್ನು ಹೆಚ್ಚು ಮಾಡಲ್ಲ, ಅವರು ಚಾಲಿ ಅಡಿಕೆನೆ ಮಾಡ್ತಾರೆ. ಮತ್ತು ಚಾಲಿ ಅಡಿಕೆ ಮಾಡುವುದರಿಂದ ಸ್ವಲ್ಪ ಲೇಬರ್ ಅಂದರೆ ವೆಚ್ಚ ಕಡಿಮೆ ಆಗ್ತದೆ. ಈ ಕೆಂಪು ಅಡಿಕೆ ಮಾಡೋದ್ರಿಂದ ಕೆಲಸ ಜಾಸ್ತಿ ಸರ್, ಅಂದರೆ ಅದು ಕೊಯ್ಬೇಕು ಸಲಿಬೇಕು ಮತ್ತು ಇನ್ ಟೈಮಲ್ಲಿ ಸಲಿದು ಅದನ್ನು ಒಣಸಿ ಬೇಯಿಸಿ ಈ ಎಲ್ಲ ಕೆಲಸಕ್ಕೆ ಜನ ಸಿಗದೆ ಇದರಿಂದ ಈಗಿನ ಕಾಲದಲ್ಲಿ ಅದನ್ನು ಹೆಚ್ಚಿಗೆ ಚಾಲಿ ಅಡಿಕೆಗೆ ಹೆಚ್ಚಿಗೆ ಇದು ಮನಸ್ಸು ಮಾಡ್ತಾರೆ. ಆದರೆ ನಮ್ಮ ಈ ಯಲ್ಲಾಪುರದ ಈ ಹಲಸ್ಕಂಡ ಚಂದಗುಳಿ ಈ ಮಾಗೋಡು ಈ ಭಾಗದಲ್ಲಿ ಮತ್ತು ಮಲವಳ್ಳಿ ಭಾಗದಲ್ಲಿ ನಾವು ಚಾಲಿ ಅಡಿಕೆ ಮಾಡಿದರೂ ಕೂಡ ನಮಗೆ ಅಷ್ಟು ಕ್ವಾಲಿಟಿ ಬರಲ್ಲ ಅದು. ಹಾಗಾಗಿ ನಾವು ಕಷ್ಟ ಆದ್ರೂ ಕೂಡ ನಾವು ಕೆಂಪು ಅಡಿಕೆನೇ ಮಾಡ್ತೀವಿ. ಈ ಚಾಲಿ ಅಡಿಕೆ ಕೆಂಪು ಅಡಿಕೆ ಹಾಲು ಅಡಿಕೆ ಈ ರೀತಿ ಮಾಡ್ತೀವಲ್ಲ, ಅಥವಾ ಇನ್ನೊಂದು ವೇಸ್ಟ್ ಆಗುವಂಥದ್ದು ಅಡಿಕೆ ಈ ರೀತಿ ಗ್ರೇಡ್ ಮಾಡೋದ್ರಿಂದನೇ ಅದಕ್ಕೆ ಬೇಡಿಕೆ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ತರ ಹಂಗಿರುತ್ತೆ. ಹೌದು, ಹಂಗಿರುತ್ತೆ. ಗ್ರೇಡ್ ಮಾಡೋದ್ರಿಂದನೇ ಈಗ ನಾವು ನಮ್ಮ ಹಂತದಲ್ಲಿ ಗ್ರೇಡ್ ಮಾಡ್ಕೊಂಡು ಬಂದ್ರೆ ನಮ್ಮ ಮಾರ್ಕೆಟಲ್ಲಿ ಹೆಚ್ಚಿಗೆ ರೇಟ್ ಸಿಗುತ್ತೆ. ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನೋಡಿದೀವಿ. ಈಗ ಟೋಟಲ್ ಒಂದು ರಾಶಿ ಏನು ಗ್ರೇಡ್ ಮಾಡಿದ್ದೇನೆ ಹಾಕಿದ್ರೆ ಎಷ್ಟು ರೇಟ್ ಆಗುತ್ತೆ, ಅದೇ ಒಂದು ಕ್ವಿಂಟಲ್ ಅಡಿಕೆಯಲ್ಲಿ ಗ್ರೇಡ್ ಮಾಡಿ ನಾವು ಮಾರಾಟ ಮಾಡಿದರೆ ಎಷ್ಟು ನಮಗೆ ಹಣ ಸಿಗುತ್ತೆ ಅನ್ನೋದನ್ನು ಕೌಂಟ್ ಮಾಡಿದರೆ ಎವರೇಜಲ್ಲಿ ನಮಗೆ ಜಾಸ್ತಿನೇ ಸಿಗುತ್ತೆ. ಒಂದು 2,000-4,000 ಅಂದರೆ ಅವಾಗ ರೇಟ್ನಿದ್ದಾವಾಗ. ಹಾಗಾಗಿ ನಮ್ಮ ಹಂತದಲ್ಲಿ ನಾವು ಗ್ರೇಡ್ ಮಾಡ್ಕೊಂಬರೋದೇ ಉತ್ತಮ ಅಂತ ನನಗೆ ಅನ್ನಿಸ್ತದೆ. ಗ್ರೇಡಿಂಗ್ ಭಾಳ ಕಷ್ಟನಾ? ಹಾಂ, ಕೆಂಪು ಅಡಿಕೆ ಸ್ವಲ್ಪ ಕಷ್ಟ ಸರ್, ಆದರೆ ಚಾಲಿ ಅಡಿಕೆ ಅಷ್ಟೇನು ಕಷ್ಟ ಇಲ್ಲ. ಅದರಲ್ಲಿ ಬರುವುದು ಎರಡೇ ಮೂರೇ ಕ್ವಾಲಿಟಿ, ಒಂದು ಒಳ್ಳೆ ಚಾಲಿ, ಸೆಕೆಂಡ್ ಚಾಲಿ, ಆಮೇಲೆ ಬಿಳಿ ಗೋಟು ಕಲ್ವಾರ ಅಂತ ಬರುತ್ತೆ ಅಥವಾ ಕೋಳೆ ಅಂತ ಬರುತ್ತೆ. ಅದರಿಂದ ಚಾಲಿ ಅಡಿಕೆಯಲ್ಲಿ ಅಷ್ಟೇನು ಕೆಲಸ ಇಲ್ಲ, ಬಟ್ ಕೆಂಪು ಅಡಿಕೆ ಕೆಲಸ ಇರುತ್ತೆ. ಗ್ರೇಡಿಂಗ್ ಮಾಡೋರು ಕೆಲಸ ಇದ್ದೇ ಇರುತ್ತೆ. ರೇಟ್ ಯಾವ್ದಕ್ಕೆ ಜಾಸ್ತಿ? ಕೆಂಪು ಅಡಿಕೆಗೆ ಅದರಲ್ಲಿ ಆಪಿ ಅಂತ ಆಪಿ ಮತ್ತು ಮುರಿಗೆ ಹೆಚ್ಚಿಗೆ ರೇಟು ಸರ್. ಆಮೇಲೆ ಬೆಟ್ಟೆಗೂ ಇದೆ, ಅದರ ಸೆಕೆಂಡ್ ಅದು ಶಿಖರ್ ಬೆಟ್ಟೆ, ಬೆಟ್ಟೆ ಕಲ್ ಬೆಟ್ಟೆ, ಕೆಂಪು ಗೋಟು, ಇದಕ್ಕೆ ಅವ ಹಂತದಲ್ಲಿ ಕಡಿಮೆ ರೇಟ್ ಬರ್ತಾ ಇದೆ. ನೀವು ರೈತರು ಅಲ್ಲದೆ ಈಗ ಎ ಪಿ ಎಂ ಸಿ ಒಳಗೆ ಕೆಲಸವನ್ನು ಕೂಡ ಮಾಡ್ತಾ ಇರ್ತೀರಿ, ಹಾಗಾಗಿ ನಿಮಗೆ ಎ ಪಿ ಎಂ ಸಿಯಲ್ಲಿ ಇಲ್ಲಿ ಖರೀದಿದಾರರ ಬೇಡಿಕೆ, ಅವರ ಆಸಕ್ತಿ, ಅವರ ಉತ್ಸಾಹ ಅವನ್ನೆಲ್ಲನೂ ನೋಡಿಕೊಂಡಾಗ, ಅಥವಾ ಇವು ಅಡಿಕೆ ಯಾರ್ಯಾರು ಖರೀದಿ ಮಾಡ್ತಾರೆ, ಎಂತೆಂಥವ್ರು ಎಲ್ಲೆಲ್ಲಿಂದ ಖರೀದಿ ಮಾಡ್ತಾರೆ ಎಲ್ಲನೂ ಗೊತ್ತಿರುತ್ತೆ. ಹಾಗಾಗಿ ರೈತರು ಈಗ ಅಲ್ಲಿ ತಾವು ಬೆಳೆದು ಅದನ್ನ ಸಂಸ್ಕರಣೆ ಮಾಡಿ ಗ್ರೇಡಿಂಗ್ ಮಾಡಿ ತರ್ತಿರುತ್ತಲ್ಲ, ಅಲ್ಲಿ ಏನ್ ಮಿಸ್ಟೇಕ್ ಮಾಡ್ತಾ ಇದಾರೆ, ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಇಷ್ಟು ಮಾಡಿದ್ರೆ ರೇಟ್ ಬರ್ತಿತ್ತು ಅಂತ? ಹೌದು ಸರ್, ನಮ್ಗೆ ಆಕ್ಚುಲಿ ವ್ಯಾಪಾರಸ್ಥರೇ ಒಂಥರ ಮಾದರಿ ಈಗ ಗ್ರೇಡಿಂಗ್ ಮಾಡ್ಲಿಕ್ಕೆ. ಯಾಕೆಂದ್ರೆ ನಮ್ಮ ತಂದೆಯವರು ಹಿಂದೆಲ್ಲ ಕಾಲದಲ್ಲೂ ಕೂಡ ನಮ್ಗೆ ಹೇಗೆ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಅವರು ನಮ್ಮ ಹಂತದ ಗ್ರೇಡಿಂಗ್ ಅನ್ನು ಹೀಗೆ ಮಾಡ್ಕೊಂಡ್ ಬರ್ಬೇಕು ಅಂತ ವ್ಯಾಪಾರಸ್ಥರು ನಮಗೆ ಸಲಹೆ ಕೊಡ್ತಾರೆ. ಆ ಥರ ನಾವು ಗ್ರೇಡ್ ಮಾಡ್ಕೊಂಬಂದರೆ ಆವಾಗ ಕ್ವಾಲಿಟಿ ಬರೆಯುವಂಥ ವ್ಯಾಪಾರಸ್ಥರು ನಮ್ಗೆ ಹೈಯೆಸ್ಟ್ ರೇಟು ಮಾಡಿಕೊಡ್ತಾರೆ ಸರ್. ರೇಟ್ ಆಗತ್ತೆ ಅದು ಆಟೋಮೆಟಿಕಲಿ. ಹಾಗಾಗಿ ನಮ್ಮ ಪ್ರಕಾರ ನಾವು ರೈತರು ಏನು ಮಾಡ್ತಾರೆ ಅಂದರೆ ಕೆಲಸ ಕಡಿಮೆ ಮಾಡೋದ್ರಿಂದ ಅಥವಾ ಒಂದು ಬೇಜವಾಬ್ದಾರಿಂದನೂ ಒಟ್ಟರಾಶಿಯಾಗಿ ಅಡಿಕೆ ತರುವುದರಿಂದ ತುಂಬಾ ಕಡಿಮೆ ರೇಟು ರೈತರಿಗೆ ಸಿಗುತ್ತದೆ. ಹೀಗೆ ಆಗ್ತಾ ಇದೆ ಸರ್. ಹೌದಲ್ಲ. ಮತ್ತೆ ಬೆಳವಣಿಗೆ ಹಂತದೊಳಗ ಒಂದೊಂದು ಟೈಮ್ನಾಗ ನೀರು ಕಡಿಮೆ ಆದಾಗ ಅಥವಾ ಮಳೆ ಜಾಸ್ತಿ ಆದಾಗ ಅಡಿಕೆ ಗುಣಮಟ್ಟ ಏರುಪೇರು ಆಗುದಂಗ ಆಗ್ತದೆ ಸರ್. ಇವಾಗ ಈ ಸಲ ನೋಡಿ ಹೆಚ್ಚಿಗೆ ಮಳೆ ಬಿದ್ದರಿಂದ ಆಕ್ಚುಲಿ ನಮ್ಮಲ್ಲಿ ಡಿಸೆಂಬರ್ ಈಗ ಕೊಯ್ಲು ಬರಬೇಕಿತ್ತು, ಹಾಗಾಗಿ ಈಗ ಮಳೆ ಹೆಚ್ಚಿಗೆ ಆದ್ದರಿಂದ ಈಗ ಇನ್ನೂ ಒಂದು ತಿಂಗಳು ಲೇಟ್ ಆಗ್ತಾ ಇದೆ ಕೊಯ್ಲು. ಗುಣಮಟ್ಟದ ಮೇಲೆ ಏನು ಪರಿಣಾಮ? ಗುಣಮಟ್ಟದ ಮೇಲೂ ಸ್ವಲ್ಪ ಪರಿಣಾಮ ಬೀಳುತ್ತೆ. ಯಾಕೆಂದ್ರೆ ಅಡಿಕೆ ಸ್ವಲ್ಪ ಹಸಿ ಇದ್ದರಿಂದ ಸಲಿಬೇಕಾದ ನೀರು ಅದರ ಚೊಗರು ಅಂತ ಬರುತ್ತೆ, ಆ ಚೊಗರು ಜಾಸ್ತಿ ಬಂದವಾಗ ಇನ್ನು ಸ್ವಲ್ಪ ನಾವು ಒಣಗಿಸ್ಬೇಕಾಗತ್ತೆ. ಮತ್ತೆ ಆದ್ರೆ ಕಲರ್ ಒಳ್ಳೇದೇ ಅಂತ ಚೆನ್ನಾಗಿ ಬರುತ್ತೆ. ಈ ಬಿಸಿಲು ಬಿದ್ದಾಗ ಗುಣಮಟ್ಟ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಅಡಿಕೆ ಸಂಸ್ಕರಣೆ ಮತ್ತು ವರ್ಗೀಕರಣ ಈ ವಿಷಯವಾಗಿ ಯಲ್ಲಾಪುರದ ಹಲಸಕಾಂಡದ ಮಹಾಬಲೇಶ್ವರ್ ಜಿ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ. ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ. ನಮಸ್ಕಾರ ಗೆಳೆಯರೇ, ನಾವು ಮತ್ತೊಮ್ಮೆ ಬಂದಿದ್ದೇವೆ. ನಿಮಗಿಷ್ಟವಾದ ಕಾರ್ಯಕ್ರಮ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿಯ ಜೊತೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಇದನ್ನು ಪ್ರಸ್ತುತಪಡಿಸಲಾಗುತ್ತಿದೆ. ಹೌದು ಗೆಳೆಯರೇ, ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿಯ ಪ್ರತಿಯೊಂದು ಎಪಿಸೋಡ್ನಲ್ಲಿ ನಾವು ಸಾಮಾಜಿಕ ಕಲ್ಯಾಣ ಮತ್ತು ನ್ಯಾಯ ಕುರಿತಾದ ವಿಷಯದ ಬಗ್ಗೆ ಚರ್ಚಿಸ್ತೀವಿ. ಇವತ್ತು ಮಾತಾಡ್ತಿರೋದು ಅಂತರ್ಜಾತೀಯ ವಿವಾಹ ಯೋಜನೆ 2021 ಬಗ್ಗೆ. ಗೆಳೆಯರೇ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಅಡಿಯಲ್ಲಿ ಒಂದು ಸ್ವಾಯತ್ತ ಘಟಕ ಇದೆ, ಅಂದ್ರೆ ಆಟೋನಾಮಸ್ ಬಾಡಿ, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಫೌಂಡೇಶನ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಕಲ್ಯಾಣಕ್ಕಾಗಿ ಈ ಕಾರ್ಯಕ್ರಮವನ್ನು ನಡೆಸಿದೆ. ಇದೊಂದು ಮಹತ್ವಪೂರ್ಣ ಯೋಜನೆ, ಅಂತರ್ಜಾತೀಯ ವಿವಾಹ ಯೋಜನೆ. ಅಂತರ್ಜಾತೀಯ ವಿವಾಹ ಯೋಜನೆ ಅಡಿಯಲ್ಲಿ ಜಾತಿಯ ಕಟ್ಟುಕಟ್ಟಳೆಯನ್ನ ಬಿಟ್ಟು ಅಂತರ್ಜಾತೀಯ ವಿವಾಹಕ್ಕಾಗಿ ಹೊಸ ಬದಲಾವಣೆ ತಂದವರನ್ನು ಪುರಸ್ಕರಿಸಲಾಗುತ್ತಿದೆ. ಈ ಯೋಜನೆಯಿಂದ ಸಮಾಜದ ಕುರೀತಿಗಳನ್ನು ಪಡೆಯಬಹುದು, ಮುಂಬರುವ ಪೀಳಿಗೆ ಅನೇಕ ರೀತಿಯ ಬಂಧನಗಳಿಂದ ಮುಕ್ತವಾಗಬಹುದು. ಈ ಸಂದೇಶವನ್ನೇ ತರುತ್ತದೆ ಇಂದಿನ ಕಾರ್ಯಕ್ರಮ. ಗೆಳೆಯರೇ, ನಮ್ಮ ಇಂದಿನ ಕಾರ್ಯಕ್ರಮದ ಕೊನೆಯಲ್ಲಿ ನಾವೊಂದು ಪ್ರಶ್ನೆ ಕೇಳ್ತೇವೆ. ಸರಿಯಾದ ಉತ್ತರ ಬರೆದವರಿಗೆ ಸಿಗಬಹುದು 200 ರೂಪಾಯಿಗಳ ನಗದು ಬಹುಮಾನ. ಹಾಗಾಗಿ ಕಾರ್ಯಕ್ರಮವನ್ನ ಗಮನ ಕೊಟ್ಟು ಕೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ನಮಸ್ಕಾರ. ಸ್ನೇಹ ಬಬಲು, ಹೇಗಿದ್ದೀರಿ ನೀವು? ಚೆನ್ನಾಗಿದ್ದೀವಿ ಗುರುಗಳೇ, ಆದ್ರೆ ಸ್ವಲ್ಪ ಸಮಸ್ಯೆ ಇದೆ. ಏನ್ ಸಮಸ್ಯೆ? ಸಮಸ್ಯೆ ಏನು ಅಂದ್ರೆ ಗುರುಗಳೇ, ನಾವಿಬ್ರು ಮದುವೆ ಆಗ್ಬೇಕು ಅಂತಿದ್ದೀವಿ. ನಮ್ಮದು ಅಂತರ್ಜಾತೀಯ ವಿವಾಹ, ಅಂದ್ರೆ ಇಂಟರ್ಕಾಸ್ಟ್ ಮ್ಯಾರೇಜ್. ಈಗೀಗ ಇಂಟರ್ಕಾಸ್ಟ್ ಮ್ಯಾರೇಜ್ ಸಾಮಾನ್ಯವಾಗಿದೆ, ಮತ್ತೆ ನೀವಿಬ್ರು ಜೊತೆಯಾಗಿ ಡಾನ್ಸ್ ಮಾಡ್ತೀರಿ, ಒಳ್ಳೆ ಟ್ಯೂನಿಂಗ್ ಇದೆ, ನಿಮ್ಮ ಮದುವೆ ಚೆನ್ನಾಗಿ ಆಗ್ಬೋದು. ಆದ್ರೆ ಗುರುಗಳೇ, ಮದುವೆ ನಂತರ ಬೇರೆ ಬೇರೆ ಖರ್ಚುಗಳಿರ್ತವೆ, ಮನೆ ಖರ್ಚು, ಬಾಡಿಗೆ, ಮತ್ತೆ ಇನ್ನೇನೇನು ಹಣ ಅಂತೂ ಬೇಕಾಗುತ್ತಲ್ವಾ? ನಮ್ಮಲ್ಲಿರುವ ಹಣ ಸಾಕಾಗೋದಿಲ್ಲ. ನಿಮ್ಗೆ ಇಷ್ಟ ಬಂದ ಹಾಗೆ ಮದುವೆ ಆದ್ರೆ ನಿಮ್ ಖರ್ಚನ್ನ ನೀವೇ ನೋಡ್ಕೊಳ್ಳಿ, ಎಲ್ಲಿ ಬೇಕಾದ್ರೆ ಇರಿ ಅಂತ ಮನೆಯವ್ರು ಹೇಳ್ತಾರೆ. ಗುರುಗಳೇ, ಸರ್ಕಾರ ಒಂದು ಕಾನೂನು ತಂದಿದೆ, ಅಂತರ್ಜಾತೀಯ ವಿವಾಹ ಯೋಜನೆ. ಬಹುಶಃ ನಿಮಗೆ ಅಲ್ಲಿ ಸಹಾಯ ಸಿಗಬಹುದು. ಹೌದು ಗುರುಗಳೇ, ಅದೇನ್ ಕಾನೂನು? ನನ್ನ ಪರಿಚಯದ ವಕೀಲರೊಬ್ಬರಿದ್ದಾರೆ, ಇಂತಹ ಕೇಸ್ ಹ್ಯಾಂಡಲ್ ಮಾಡ್ತಾರೆ, ಅವರನ್ನೇ ಕೇಳೋಣ. ಸರಿ ಗುರುಗಳೇ. ಕೇಂದ್ರ ಸರ್ಕಾರದ ವತಿಯಿಂದ ಜಾತಿ ಭೇದ ಅಳಿಸಲು ಅಸ್ಪೃಶ್ಯತಾ ನಿವಾರಣೆ ಹಾಗೂ ಅಂತರ್ಜಾತೀಯ ವಿವಾಹ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಕಾನೂನಿನಲ್ಲಿ ಇಂತಹ ಮದುವೆಗಳಿಗಾಗಿ ಸುರಕ್ಷಿತ ಆರ್ಥಿಕ ಸಹಾಯ ನೀಡುವ ಅವಕಾಶವಿದೆ. ಮೇ ಕಮಿನ್ ಸರ್. ಬನ್ನಿ ಬನ್ನಿ. ಬಬಲು, ಸ್ನೇಹ ಅಲ್ವಾ ನೀವು? ಹೌದು ಸರ್, ಶ್ಯಾಮ ಗುರುಜಿ ಕಳಿಸಿದ್ದಾರೆ. ಹೇಳಿದ್ರೆ ಅವರು. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಥ್ಯಾಂಕ್ ಯು ಸರ್. ನೋಡಿ, ಅಂತರ್ಜಾತೀಯ ವಿವಾಹ ಯೋಜನೆ ಕೇಂದ್ರ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡಲಾದ ಯೋಜನೆ. ಇದರ ಅಡಿಯಲ್ಲಿ ಹುಡುಗ ಹುಡುಗಿ ಇವರಲ್ಲಿ ಯಾರೇ ಒಬ್ಬರು ದಲಿತ ಸಮಾಜಕ್ಕೆ ಸೇರಿದ್ರೆ ಸರ್ಕಾರದ ವತಿಯಿಂದ ಮದುವೆಗೆ ಪ್ರೋತ್ಸಾಹ ಸಿಗುತ್ತೆ, ಜೊತೆಗೆ ಸುರಕ್ಷತೆಯ ಗ್ಯಾರಂಟಿ ಕೂಡ ಸಿಗ್ತದೆ. ಹೌದು, ಈ ಷರತ್ತಿನಲ್ಲಿ ನಾವು ಒಳಗಾಗ್ತೀವಲ್ಲ? ಆಯ್ತಲ್ಲ, ನೀವು ಮದುವೆ ಆಗಿ ಅಪ್ಲೈ ಮಾಡಿ. ವಕೀಲ ಸಾಹೇಬ್ರೆ, ಈ ಕಾನೂನು ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೋಡಿ, ಅಂತರ್ಜಾತೀಯ ವಿವಾಹ ಆಗುವ ಹುಡುಗ ಅಥವಾ ಹುಡುಗಿ ಈ ಸಮುದಾಯಕ್ಕೆ ಸೇರಿದ್ರೆ ಸರ್ಕಾರ ಅವರಿಗೆ ಪುರಸ್ಕಾರ ಕೊಡ್ತದೆ, ಗೌರವ ಕೊಡ್ತದೆ. ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಅಂದ್ರೆ ಆಟೋನೋಮಸ್ ಬಾಡಿ ಇದೆ ಒಂದು, ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ ಅಂತ. ಇಂಟರ್ ಕಾಸ್ಟ್ ಅಂದ್ರೆ ಅಂತರ್ಜಾತೀಯ ವಿವಾಹಕ್ಕಾಗಿ 5.5 ಲಕ್ಷ ರೂಪಾಯಿಗಳ ಪುರಸ್ಕಾರ ಕೊಡುತ್ತೆ. ಹೌದಾ? ಹಾಗಾಗಿ ಅದಕ್ಕೆ ಏನ್ ಅರ್ಹತೆ ಬೇಕಾಗುತ್ತೆ? ಎಲ್ಲಕ್ಕೂ ಮೊದಲು ಮದುವೆ ಆಗುವವರಲ್ಲಿ ಒಬ್ರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗಕ್ಕೆ ಸೇರಿದವರ ಆಗಿರಬೇಕು, ಅಂದ್ರೆ ಎಸ್ಸಿ ಅಥವಾ ಎಸ್ ಟಿ. ಮತ್ತೆ ಇನ್ನೊಬ್ರು ಸಾಮಾನ್ಯ ಶ್ರೇಣಿಗೆ ಸೇರಿದವರಾಗಿರ್ಬೇಕು. ಅದರ ಜೊತೆಗೆ ಹಿಂದೂ ವಿವಾಹ ಅಧಿನಿಯಮ ಅನುಸಾರ ಕಾನೂನು ರೀತಿಯ ಮದುವೆ ಆಗಬೇಕು. ಹಿಂದೂ ವಿವಾಹ ಅಧಿನಿಯಮ 1955 ಅಡಿಯಲ್ಲಿ ನೋಂದಾಯಿಸಬೇಕು. ಕಾನೂನು ರೀತಿಯ ವಿವಾಹ ಆಗಲು ಅಫಿಡವಿಟ್ ಕೊಡಬೇಕಾಗ್ತದೆ. ಮತ್ತೆ ಜೊತೆಯಾಗಿ ಜೀವನ ಸಾಗಿಸುವ ಷರತ್ತಿನ ಮೇಲೆ ಈ ಯೋಜನೆಯ ಲಾಭ ಪಡೆಯಬಹುದು. ಸರಿ, ಮತ್ತೆ ಬೇರೇನಿದೆ? ನೋಡಿ, ಸರ್ಕಾರದ ವತಿಯಿಂದ ನೀಡಲಾದ ಜನನ ಪ್ರಮಾಣ ಪತ್ರ ಬೇಕಾಗ್ತದೆ. ಆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಜಾಯಿಂಟ್ ಅಕೌಂಟ್ ಇರಬೇಕು, ಅದರ ಪಾಸ್ಬುಕ್ ಇರಬೇಕು. ಇಲ್ಲಾಂದ್ರೆ ಈ ಯೋಜನೆ ಅಡಿಯಲ್ಲಿ ಹಣ ಸಿಗುವುದಿಲ್ಲ. ತಿಳಿದು ಬಿಡಿ, ಇದಕ್ಕೆ ಬೇರೇನೇನು ದಾಖಲೆ ಪತ್ರಗಳು ಬೇಕಾಗುತ್ತೆ ವಕೀಲ್ ಸಾಹೇಬ್ರೆ? ನೋಡಿ, ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವುದಕ್ಕಾಗಿ ನಿಮ್ಮ ಗುರುತಿನ ಚೀಟಿ, ಆಧಾರ್ ಕಾರ್ಡು, ವೋಟರ್ ಕಾರ್ಡು ಮತ್ತೆ ವಿಳಾಸ ಪ್ರಮಾಣ ಪತ್ರ, ಅದು DL ಆದ್ರೂ ಆಗ್ಬಹುದು, ಸ್ಕೂಲು ಅಥವಾ ಆಫೀಸ್ನ ID ಕಾರ್ಡು ಆದ್ರೂ ಆಗುತ್ತೆ. ಮತ್ತೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಸ್ಕೀಮ್ನಲ್ಲಿ ಈ ಜೋಡಿಗಳ ಬಳಿ ಮದುವೆಯ ಪ್ರಮಾಣ ಪತ್ರ ಇರಬೇಕು. ರಿಜಿಸ್ಟ್ರಾರ್ ಆಫೀಸ್ನಿಂದ ತಗೋಬಹುದು, ಇಲ್ಲಾಂತ ಹೇಳಿದ್ರೆ ಸರ್ಕಾರಿ ಪ್ರಾಧಿಕಾರದ ವತಿಯಿಂದ ಜಾರಿಗೊಳಿಸಿದ್ದು ಆಗಿರ್ಬೇಕದು. ಇನ್ನೇನಾದ್ರೂ ಬೇಕಾಗುತ್ತಾ? ಹೌದೌದು, ಈ ಮದುವೆ ಸಮಯದಲ್ಲಿ ಫೋಟೋ ತಗೊಳ್ತೀರಲ್ಲ, ಆ ಫೋಟೋವನ್ನು ಅರ್ಜಿಯ ಜೊತೆ ಲಗತ್ತಿಸಿರಬೇಕು. ಗಂಡ ಹೆಂಡತಿ ಮದುವೆ ಪೋಷಾಕ್ನಲ್ಲಿ ಸ್ಪಷ್ಟವಾಗಿ ಕಾಣಬೇಕು. ಸಮೂಹದ ಫೋಟೋ ಲಗತ್ತಿಸಬೇಕು. ಮದುಮಗಳ ಮದುಮಗನ ಭಾವಚಿತ್ರ ಸರಿಯಾಗಿ ಕಾಣುವ ಹಾಗಿರಬೇಕು. ಬಹಳ ಚೆನ್ನಾಗಿ ವಿವರಿಸಿ ಹೇಳಿದ್ರಿ ವಕೀಲ ಸಾಹೇಬ್ರೆ. ನಮ್ಮ ಸಮಸ್ಯೆ ಬಗೆಹರಿದು ವಕೀಲ ಸಾಹೇಬ್ರೆ, ನನ್ನ ಕೆಲಸ ಅದು. ಈಗ ನೀವು ರಿಜಿಸ್ಟ್ರಾರ್ ಬಳಿಗೆ ಹೋಗಿ ಮದುವೆ ಆಗಿ, ಆ ನಂತರ ಅರ್ಜಿ ಸಲ್ಲಿಸಬಹುದು. ಸರಿ ಸರ್. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣದ ಸ್ವಾಯತ್ತ ಘಟಕ ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಅಂತರ್ಜಾತೀಯ ವಿವಾಹಕ್ಕಾಗಿ ಪ್ರೋತ್ಸಾಹಿಸಲು ಈ ಯೋಜನೆಯನ್ನು ನಡೆಸಲಾಗುತ್ತಿದೆ. ವರ್ಷಕ್ಕೆ 500 ಜೋಡಿಗಳಿಗೆ ಈ ಯೋಜನೆಯ ಲಾಭ ಒದಗಿಸುವ ಗುರಿ ಹೊಂದಲಾಗಿದೆ. ಅರ್ಜಿ ಸಲ್ಲಿಸಲು ತೊಂದರೆ ಆದರೆ ಅಥವಾ ಹೆಚ್ಚಿನ ಮಾಹಿತಿ ಬೇಕಾದರೆ ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ ಅನ್ನು ಸಂಪರ್ಕಿಸಿ. ಅದರ ವಿಳಾಸ ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾನ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, 9ನೇ ಮಹಡಿ, ಜೀವನ್ ಪ್ರಕಾಶ್ ಬಿಲ್ಡಿಂಗ್, 26 ಕಸ್ತೂರ್ಬಾ ಮಾರ್ಗ, ಹೊಸದೆಹಲಿ 11001. ಕಾರ್ಯಕ್ರಮದ ಕುರಿತು ಸಲಹೆಗಳಿದ್ದರೆ ಅಥವಾ ನಿಮ್ಗೇನಾದರೂ ಮಾಹಿತಿ ಬೇಕಾಗಿದ್ರೆ ಪತ್ರ ಬರೆಯಲು ನಮ್ಮ ವಿಳಾಸ ಜಂಟಿ ಕಾರ್ಯದರ್ಶಿ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಶಾಸ್ತ್ರಿ ಭವನ, ಹೊಸದೆಹಲಿ 11001. ಸರಿ ಗೆಳೆಯರೆ, ಈಗ ಮನೋರಂಜನೆಗಾಗಿ ಸಮಯ, ಬನ್ನಿ ಕೇಳೋಣ ಒಂದು ಹಾಡು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಗೆಳೆಯರೇ, ಈಗ ನಿಮ್ಮಲ್ಲಿ ಕೇಳ್ತೀವಿ ಒಂದು ಬಹುಮಾನದ ಪ್ರಶ್ನೆ. ಸರಿಯಾದ ಉತ್ತರ ಬರೆದವರಿಗೆ ಸಿಗಲಿದೆ 200 ರೂಪಾಯಿಗಳ ನಗದು ಪುರಸ್ಕಾರ. ನಿಮ್ಮ ಉತ್ತರದ ಜೊತೆ ನಿಮ್ಮ ಪೂರ್ತಿ ವಿಳಾಸ, ಪಿನ್ ಕೋಡ್, ಟೆಲಿಫೋನ್ ನಂಬರ್ ಹಾಗೂ ನಿಮ್ಮ ಭಾಷೆಯನ್ನ ಸ್ಪಷ್ಟ ಶಬ್ದಗಳಲ್ಲಿ ಬರೆಯಿರಿ. ಇಂದಿನ ಪ್ರಶ್ನೆ: ಅಂತರ್ಜಾತೀಯ ವಿವಾಹ ಯೋಜನೆ ಅಡಿಯಲ್ಲಿ ಮದುವೆಗಾಗಿ ಸರ್ಕಾರದಿಂದ ಎಷ್ಟು ಹಣ ಸಿಗುತ್ತದೆ? ಅಂತರ್ಜಾತೀಯ ವಿವಾಹ ಯೋಜನೆ ಅಡಿಯಲ್ಲಿ ಮದುವೆಗಾಗಿ ಸರ್ಕಾರದಿಂದ ಎಷ್ಟು ಹಣ ಸಿಗುತ್ತದೆ? ನಿಮ್ಮ ಉತ್ತರದಲ್ಲಿ ಎಪಿಸೋಡ್ ನಂಬರ್ ಬರೆದು ಕಳಿಸಿ. ನಮ್ಮ ವಿಳಾಸ: ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ 69, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 11085. ವಿಳಾಸವನ್ನ ಮತ್ತೊಮ್ಮೆ ಕೇಳಿ: ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 69, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 11085. ಗೆಳೆಯರೇ, ನೀವು ಉತ್ತರವನ್ನು ಇಮೇಲ್ ಮೂಲಕವೂ ನಮಗೆ ಕಳುಹಿಸಬಹುದು. ನಮ್ಮ ಇಮೇಲ್ ವಿಳಾಸ mosjsrp@gmail.com. ಇಮೇಲ್ ನಲ್ಲಿ ಎಪಿಸೋಡ್ ನಂಬರ್ ಅಗತ್ಯವಾಗಿ ಬರೆಯಿರಿ. ಹೌದು, ನಮ್ಮ ಇಮೇಲ್ ಐಡಿ ಬರ್ಕೊಳ್ಳಿ, mosjsrp@gmail.com. ಸರಿಯಾದ ಉತ್ತರ ನೀಡಿದವರಿಗೆ ಲಕ್ಕಿ ಡ್ರಾದ ಮೂಲಕ ಸಿಗಲಿದೆ 200 ರೂಪಾಯಿಗಳ ಬಹುಮಾನ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಕಾರ್ಯಕ್ರಮ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ. ಸರಿ ಗೆಳೆಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲರಿಗೂ ನಮ್ಮ ನಮಸ್ಕಾರ. ಸಂಭಾಳಿಸುತ್ತೆ ಸಾಗೋಣ ಬಾಳಪಥದಲ್ಲಿ, ಸಂಭಾಳಿಸುತ್ತೆ ಸಾಗೋಣ ಬಾಳಪಥದಲ್ಲಿ.